ಚಿನ್ನ ಕೇಳ್ಬ್ಯಾಡ್ವೆ ನನ್ನ ಪುರಾಣ, ಚಿನ್ನ ಕೇಳ್ಬ್ಯಾಡ್ವೆ ನನ್ನ ಪುರಾಣ, ಈ ಸೀಮೆಗೆಲ್ಲ ಒಬ್ಬನೇ ನಾ ಜಾಣ. ಚಿನ್ನ ಕೇಳ್ಬ್ಯಾಡ್ವೆ ನನ್ನ ಪುರಾಣ, ಬಿಲ್ಲಿನಿಂದ ಬಿಟ್ಟ ಹಾಗೆ ಸುಯಿಬಾಣ, ನೀ ಬೀರಿ ಬೀರಿ ವಾರೆಗಣ್ಣ ಬಿನ್ನಾಣ. ಚಿನ್ನ ಕೇಳ್ಬ್ಯಾಡ್ವೆ ನನ್ನ ಪುರಾಣ, ಚಿನ್ನ ಕೇಳ್ಬ್ಯಾಡ್ವೆ ನನ್ನ ಪುರಾಣ. ಕೈ ಕೆಸರಾಗದೆ ಮಾಡುವೆ, ಮೈ ಬೆವರದ ದುಡಿಮೆಯ, ನನಗಾಗಿ ಕೂಡಿಸೌನೆ ಹಣಗಾರ, ರಾಶಿ ಬಂಗಾರ. ಕೊಟ್ಟೇನೆ ಅಂತ ಕಾದವನೆ ಪೂರ, ಸದ್ಯ ಕೊಟ್ಟೇನೆ ಅಂತ ಕಾದವನೆ ಪೂರ, ಅವನ ಬುರುಡೆಗೆ ಕಾಸುವೆ ಬಿಸಿ ನೀರ. ಚಿನ್ನ ಕೇಳ್ಬ್ಯಾಡ್ವೆ ನನ್ನ ಪುರಾಣ, ಚಿನ್ನ ಕೇಳ್ಬ್ಯಾಡ್ವೆ ನನ್ನ ಪುರಾಣ, ಚಿನ್ನ ನನ್ನ ಪುರಾಣವ ಕೇಳ್ಬ್ಯಾಡ್ವೆ ಕೇಳ್ಬ್ಯಾಡ್ವೆ ಕೇಳ್ಬ್ಯಾಡ್ವೆ. ಚಿನ್ನ ಕೇಳ್ಬ್ಯಾಡ್ವೆ ನನ್ನ ಪುರಾಣ, ಚಿನ್ನ ಕೇಳ್ಬ್ಯಾಡ್ವೆ ನನ್ನ ಪುರಾಣ. ಕೋಟೆ ಮ್ಯಾಲೆ ನಿನ್ನ ಬಚ್ಚಿಟ್ಟು, ಕಣ್ಮುಚ್ಚಿದನೊಬ್ಬ ಹುಲಿಯಣ್ಣ, ಮೂಟೆ ನೂಲೇಣಿ ಬಲವಾಗಿ ಕಟ್ಟಿ, ಕಾದಿದ್ದ ನಿನ್ನೊಬ್ಬ ಕಿರುಬಣ್ಣ, ಇಬ್ಬರಿಗೂ ಕೈ ಕೊಟ್ಟ ಮತ್ತೊಬ್ಬ ಅಣ್ಣ, ಈ ಇಬ್ಬರಿಗೂ ಕೈ ಕೊಟ್ಟ ಮತ್ತೊಬ್ಬ ಅಣ್ಣ, ಆ ಭೂಪತಿ ನಾನೇ ನರಿಯಣ್ಣ. ಚಿನ್ನ ಕೇಳ್ಬ್ಯಾಡ್ವೆ ನನ್ನ ಪುರಾಣ, ಚಿನ್ನ ಕೇಳ್ಬ್ಯಾಡ್ವೆ ನನ್ನ ಪುರಾಣ. ಹತ್ತು ಜೀವಗಳ ತುತ್ತಿಗೆ ಕೈಕ್ಕಿ, ಹೊತ್ತು ಕುಳುಂಬುವ ನರಮಾನವ, ನೂರು ಮಂದಿಯ ಹೊಟ್ಟೆ ಮ್ಯಾಲೆ ಹೊಡೆದು, ಹಣಗಾರ ಹೇರುವ ಬಂಗಾರವ, ಹಣಗಾರರ ಸುಲಿಗೆ ಮಾಡ್ಯಾನೋ ಅರಸ, ಈ ಹಣಗಾರರ ಸುಲಿಗೆ ಮಾಡ್ಯಾನೋ ಅರಸ, ಈ ಸುಲಿಗೆಯ ಕಸುದಿಗೆ ಗುರು ನಾನೇ. ಚಿನ್ನ ಕೇಳ್ಬ್ಯಾಡ್ವೆ ನನ್ನ ಪುರಾಣ, ಚಿನ್ನ ಕೇಳ್ಬ್ಯಾಡ್ವೆ ನನ್ನ ಪುರಾಣ.